ಸರಿಯಾದ ಪ್ರಮಾಣಗಳನ್ನ ಉಪಯೋಗ ಮಾಡಿಸುತ್ತಿದ್ದ. ಅಲ್ಲಿರುವಂತ ಉದ್ದ, ಅಲ್ಲಿರುವಂತ ದಪ್ಪ, ವಿಷಯುಕ್ತ ನೀತಿ ನೀತಿ ಅಂತ ಬೇರ್ಪಡಿಸಿ, ನಾವು ಹಗ್ಗವನ್ನು ನಿರಾಕರಿಸಿ ಬರುತ್ತಿಲ್ಲ. ಎಡೆಯಿಂದ ಬಾಲದ ತುದಿಯವರೆಗೂ ಇರೋದು ಹಗ್ಗವೇ. ಹೀಗಾಗಿ ಹಗ್ಗವನ್ನು ನಿರಾಕರಿಸಿ ಬರುವುದಿಲ್ಲ. ಆದ್ರೆ ಹಾಗು ನನಗೆ ಮಾತ್ರ ಕಾಣ್ತಾ ಇದೆ, ಉಳಿದವರಿಗೆ ಕಾಣ್ತಾ ಇಲ್ಲ. ಆದ್ದರಿಂದ ಬಹುಶಃ ಇದ್ರೆ ಇರ್ಬೋದು, ಇರ್ಲಿಕ್ಕಿನೂ ಇಲ್ಲ. ಈ ಅನಿಶ್ಚಿತವಾದ ಸ್ಥಿತಿ ಹಾವಿನ ಬಗ್ಗೆ ನಾನು ಹಗ್ಗದ ಬಗ್ಗೆ ಯಾವುದು ಅನಿಶ್ಚಿತವಾಗಿದೆಯೋ ಅದನ್ನು ನಿರಾಕರಿಸಿ ಬರುತ್ತೆ. ನಿಶ್ಚಿತವಾದದ್ದು ಹಗ್ಗ, ಅದನ್ನು ನಿರಾಕರಿಸಿ ಬರುವುದಿಲ್ಲ. ಇನ್ನೇನು ಹೇಳ್ತಾರೆ, ಹಾವನ್ನು ನಿರಾಕರಿಸಿದ ನಂತರ ಇದು ಹಗ್ಗ ಅನ್ನೋದು ಆಟೋಮೆಟಿಕ್ಲಿ ಸ್ಪಷ್ಟ ಆಗಿಬಿಡುತ್ತೆ. ಮುಂದೆ ಹೇಳೋದಿದ್ದಾರೆ, ಇಷ್ಟಾದ ನಂತರವೂ ಕೂಡ ಇದು ಹಾವು ಯಾವನ ಜಾತಿ, ಇದು ಹಾವಿನ ವಿಷ ಏನು, ಇದು ಹಾವಿನ ಬಣ್ಣ ಹೇಗೆ, ಇದು ಹಾವಿನ ಎಣ್ಣೆ 3 ಇಂಚ 4 ಇಂಚ 6 ಇಂಚ ಹೇಳಿನ ಅಂತ ಜಿಜ್ಞಾಸ ಮಾಡಿದ್ರು ಏನು ಅರ್ಥ ಇದೆ ಗೊತ್ತಾಗಲಿಲ್ಲ ನಮಗೆ. ಇದು ಹಗ್ಗವೇ ಅನ್ನೋ ನಿಶ್ಚಯವಾದ ನಂತರ ಇಲ್ಲದೇ ಇರುವ ಹಾವಿನ ಬಗ್ಗೆ ಏನು ಚಿಂತನೆ ಮಾಡೋದಿದೆ ಏನೇ ಹೇಳಿ ಸ್ವಾಮಿ, ಗೊತ್ತಾಗ್ಬೇಕು ನಮಗೆಲ್ಲ, ನಮಗೆಲ್ಲವೂ ಗೊತ್ತಾಗ್ಬೇಕು. ಅಯ್ಯೋ ಇದು ಗೊತ್ತಾಗ್ಬೇಕು ಅನ್ನೋದೇ ಸಂಸಾರದ ಮಧ್ಯ ಆಗ್ಬೇಕಾದ್ರೆ ಒಳ್ಳೆ ಸೈತು ನೋಡ್ಬಾರ್ದು ಈ ಸಂಸಾರವನ್ನು. ಅದು ಏನು ಅಂತ ಸ್ಪಷ್ಟವಾದ್ರೆ ಗುಡ್ ಬೈ. ಏನೇಷಿತಂ ಪದ್ಧತಿ ಪ್ರೇಷಿತಂ ಮನಃ ಏನ ಪ್ರಾಣ ಪ್ರಥಮ ಪ್ರೀತಿಯುಕ್ತ ಕೇನೇಷಿತ ವಾಚ ನಿಮಾನ್ ವದಂತಿ. ಅವ್ರು ಹೇಗೆ ಹೇಗೆ ಅವನು ಕೇಳಿಸ್ತು, ಹಾಗಾಗಿ ಅವನು ಕಾಂಟೆಂಪ್ಲೇಟ್ ಮಾಡಿ ಎತ್ತು ಹೋಗ್ಬಿಟ್ಟನು. ಮುಂದಿನ ಉಪನಿಷತ್ತು ಏನಂತೂ ವಾಪಸ್ ನಾವು ಕೂತ್ಕೊಳ್ಳಿಲ್ಲ ಅದು. ಆಮೇಲೆ ಅದು ಮುಂದಿನ ಭಾಗನು ಕೇಳೇ ಬಂದಿದ್ದು, ನಾನು ಬಂದಿದ್ದು ಚೆನ್ನಾಗಿರ್ತಿತ್ತು ಅಂತ ಪಶ್ಚಾತ್ತಾಪನೂ ಇಲ್ಲ. ಅದ್ರ ಮುಂದಿನ ಭಾಗವನ್ನು ಕೇಳಿದ್ರೆ ಸೂಪರ್ ಫೈನ್ ಆತ್ಮ ಸಿಗ್ತಾನ ಅವನಿಗೆ. ಸುಪೀರಿಯರ್ ವೈಸ್ ಮ್ಯಾನ್ ಆಗ್ತಾನ. ಆತ್ಮಸ್ವರೂಪದಲ್ಲಿ ಇನ್ನೇನು ವ್ಯತ್ಯಾಸ ಆಗೋದು ಬಾಕಿ ಇದೆ? ಏನಾದ್ರೂ ಹೇಳ್ಕೊಂಡಿದ್ದೆ ಟ್ಯಾಬ್ ಕಲಾವತಿಕ ಕಂಪ್ಯೂಟರ್ ಒಳಗೆ ಲ್ಯಾಪ್ಟಾಪ್ ಒಳಗೆ ಎಕ್ಸ್ಪರ್ಟ್ ಆಗುತ್ತೆ. ಆಫೀಸ್ ಓಪನ್ ಮಾಡಿಕೊಂಡ್ಬಿಟ್ಟು ಓಕೆ. ಸೊ ಪುನಃ ಇಲ್ಲದೇ ಇರುವ ಹಾವಿನ ಬಗ್ಗೆ ಜಿಜ್ಞಾಸೆ ಮಾಡಿದಂತಾಗಿರು ಇದ್ದದ್ ಬಿಟ್ಟ ಇಲ್ಲಂತ ಪುನಃ ಮತ್ತೆ ಹೊಂಟ. ಹಾಗೇ ಜಿಜ್ಞಾಸ ಕಂಡು ಮಾಡಿದ್ರೆ ಆ ಇದ್ದದ್ ಏನು ತಿಳ್ಕೊಂಡಿದ್ದೆ ಅದು ಏನಿತ್ತೋ ಇರೋ ಡೌಟ್ ಇದೆ. ನೋಡಿ ಎಷ್ಟು ಅಗಾಧವಾದಂತ ಸತ್ಯ ಇದೆ ಅನ್ಬಿಡ್ತ ನಾವು ಮುಂದೆ ಹೇಳೋದಿದ್ದಾರೆ. ಸೊ ಈ ಪ್ರಕಾರ ಸರ್ಪದ ಸ್ಪಷ್ಟತೆಯಲ್ಲಿ ಹಾವಿನ ಹಗ್ಗದ ಸ್ಪಷ್ಟತೆಯಲ್ಲಿ ಇದು ಸರ್ಪ ಎನ್ನುವುದನ್ನು ನಿರಾಕರಿಸಿದಾಗ ಹೊಸದಾಗಿ ಮತ್ತೆ ಇದು ಹಗ್ಗವೇ ಅಂತ ಯಾರು ತಿಳಿಸಿ ಹೇಳೋ ಅವಶ್ಯಕತೆ. ಆರೋಪಿತ ನಿರಾಕರಿಸಲ್ಪಟ್ಟಾಗ ಸತ್ಯವು ತಾನೇ ಹೇಳಿದೆ. ಹಾಗೆಯೇ ವಿಶ್ವ ತೈಜಸ ಪ್ರಾಜ್ಞ ಇವರೆಲ್ಲ ಅವಿದ್ಯಾಕೃತ ಸರ್ಪ ಇದ್ದಂತೆ. ಇವರೆಲ್ಲ ಯಾರು ಅವಿದ್ಯೆಯಿಂದ ಅಂತ ಸರ್ಪ ಮಾಯಾ ಅವಿದ್ಯಾ ಮಾಯಾ ಅಂತ ಸರ್ಪ. ಇವರ ನೇತಿ ನೇತಿ ಏನು ಪ್ರತಿಷೇಧ ವಾಕ್ಯಗಳಿವೆ ಅವುಗಳಿಂದ ನಿರಾಕರಿಸಲ್ಪಟ್ಟಾಗ ಆತ್ಮ ಯಾವುದು ರಜ್ಜುವಿನ ಸ್ಥಾನದಲ್ಲಿ ಆತ್ಮ ಇದೆ ಆ ಆತ್ಮನು ತುರಿಯನು ತಾನಾಗಿ ಸ್ಪಷ್ಟಗೊಳ್ಳುತ್ತಾನೆ ಅನ್ನುವುದು ಈ ಭಾಷೆಯ ತಾತ್ಪರ್ಯ. ಸರ್ಪಾಧಿಷ್ಠಾನೀಯ ಉಕ್ತ ಸ್ಥಾನತ್ರಯ ನಿರಾಕರಣೇನ ಸ್ಥಾನತ್ರಯ ಸ್ಥೂಲ ಬುಕ್ ಸ್ಥಾನತ್ರಯಗಳು ಯಾವು? ಸ್ಥೂಲ ಬುಕ್, ಪ್ರವಿವಿಧ ಬುಕ್, ಆನಂದ ಬುಕ್. ಈ ಮೂರು ಸ್ಥಾನಗಳು ಎಚ್ಚರಾವಸ್ಥ ಸ್ಥಾನ, ಸ್ವಪ್ನಾವಸ್ಥ ಸ್ಥಾನ, ನಿದ್ರಾವಸ್ಥ ಸ್ಥಾನ. ಈ ಮೂರು ಅವಸ್ಥೆಗಳು ಮೂರು ಸ್ಥಾನಗಳು. ಸ್ಥಾನ ಅಂತ ಯಾಕೆ ಕರಿತೀರಿ ಅಂತಂದ್ರೆ ಅದೇ ಊಟದ ಮನೆ ಅಂತ ಯಾಕೆ ಕರಿತೀರಿ ಹೇಳಿ ನೋಡೋಣ. ಅದು ಮಲಗೋ ಕೋಣೆ ಅಂತ ಯಾಕೆ ಕರಿತೀವಿ? ಮಲಗಲಿಕ್ಕೆ. ಹಾಗೆಯೇ ಇವು ಮೂರು ಸ್ಥಾನಗಳು. ಈ ಮೂರು ಸ್ಥಾನಗಳಲ್ಲಿ ಜೀವಾತ್ಮನು ಯಾವತ್ತೂ ಹೋಗುದು ಬರುದು ಹೋಗುದು ಬರುದು ಮಾಡ್ತಾ ಇರ್ತಾರೆ. ಆ ಮೂರು ಸ್ಥಾನಗಳಿಗೆ ಮೂರು ಉಪಾಧಿಗಳು. ಆ ಉಪಾಧಿ ಸಹಿತವಾಗಿದ್ದವು ಈ ಮೂರು ಹೆಸರುಗಳು ವಿಶ್ವ ತೈಜಸ ಪ್ರಾಣ. ಸ್ಥಾನತ್ರಯ ನಿರಾಕರಣೇನ, ಹೇಗೆ ನಿರಾಕರಣೇನ, ನಾಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೇತಿ ನೇತಿ ಪ್ರತಿಷೇಧ ವಾಕ್ಯಗಳು ಅಂತ ಕರೀತಾರೆ. ಈ ಪ್ರಕಾರವಾಗಿ ಪ್ರತಿಷೇಧ ವಾಕ್ಯವನ್ನು ಆರಿಸಿದಾಗ ಏನಾಗ್ತದೆ, ರಜ್ಜುಸ್ಥಾನದಲ್ಲಿದ್ದಂತಹ ಆತ್ಮ ತುರಿಯನು ತಾನೇ ಸ್ಪಷ್ಟವಾಗಿರುತ್ತಾನೆ. ಮೂವತ್ತೆಂಟು, ನನು ಆತ್ಮನಃ ಚತುಷ್ಪಾತ್ವಜ್ಞಾಯ ಪಾದತ್ರಯ ಕಥನೇನೈವ ಚತುರ್ಥಸ್ಯ ಅಂತಃಪ್ರಜ್ಞಾದಿ ಅಂತಃಪ್ರಜ್ಞಾದಿಭ್ಯಃ ಅನ್ಯತ್ವೇ ಸಿದ್ಧೇ ನಾಂತಃಪ್ರಜ್ಞಂ ಇತಿ ಆದಿ ಪ್ರತಿಷೇಧ ಅನರ್ಥಕಃ. ಪೂರ್ವಪಕ್ಷಿ ನನು ಮಿಸ್ಟರ್ ನನು ಆತ್ಮನಃ ಚತುಷ್ಪಾತ್ವಂ ಪ್ರತಿಜ್ಞಾಯ, ಈ ಆತ್ಮನಿಗೆ ನಾಲ್ಕು ಪಾದಗಳಿವೆ, ಆ ನಾಲ್ಕರಲ್ಲಿ ಪಾದತ್ರಯ ಕಥನೇನಿವ, ಮೂರು ಪಾದಗಳು ಯಾವುವು, ವಿಶ್ವ ತೇಜಸ ಪ್ರಾಜ್ಞೆ, ಇವುಗಳ ಕಥನೇನಿವ, ಇವುಗಳನ್ನು ಉಪದೇಶ ಮಾಡುವುದರ ಮೂಲಕವಾಗಿ ಚತುರ್ಥಸ್ಯ ನಾಲ್ಕನೇದ್ದು ಮೂರನ್ನ ವಿವರಿಸಿ ನಾಲ್ಕನೇದ್ದು ಏನು ಅಂದರೆ ಅಂತಃಪ್ರಜ್ಞಾದಿಭ್ಯ ಅನ್ಯತ್ವೇ, ಬಹಿಷ್ಪ್ರಜ್ಞ ಅಂತಃಪ್ರಜ್ಞಾದಿಭ್ಯ ಅನ್ಯತ್ವೇ, ಇವು ಎರಡಕ್ಕಿಂತ ಬೇರೆ ಆಗಿರುವ ಸಿದ್ಧೇ ವಸ್ತುಸ್ಥಿತಿ ಆಗ್ತದೆ. ಇನ್ನೊಂದ್ಸಲ ಆತ್ಮನಿಗೆ ನಾಲ್ಕು ಪಾದಗಳಿವೆ ಅಂತೇಳಿ ಮೂರು ಪಾದಗಳ ವಿವರಣೆಗಳನ್ನು ಕೊಟ್ಟು, ಹೌದಾ ಅವನು ಸ್ಥೂಲ ಬುಕ ಪ್ರಣಿತ ಬುಕ, ಆ ಭೋಜ್ಯ ಭೋಜ್ಯ ಸ್ಥಾನ, ಆ ಸ್ಥೂಲ ಭೋಜ್ಯ ಸ್ಥಾನ, ಸೂಕ್ಷ್ಮ ಭೋಜ್ಯ ಸ್ಥಾನ, ಅವುಗಳ ಉಪಾಧಿಗಳು, ಆ ಸ್ಥೂಲ ಸೂಕ್ಷ್ಮ ಕಾರಣ ಉಪಾಧಿಗಳು, ಅವುಗಳಲ್ಲಿ ಐಡೆಂಟಿಫೈ ಆಗುವ ಜೀವಾತ್ಮ ಏನು ಸಂಘಾತ ಆತ್ಮ ಇದ್ದಾನೆ ಅವನು ವಿಶ್ವ ತೈಸ ಪ್ರಾಜ್ಞ, ಇಷ್ಟೆಲ್ಲ ವಿವರಣೆ ಕೊಟ್ಟ ಮೇಲೆ ಪಾದತ್ರಯ ಕಥನೆ ಏನಿವ ಏನಾಗ್ತದೆ ಕೊನೆಗೆ ಚತುರ್ಥಸ್ಯ ನಾಲ್ಕನೇ ಕುರಿತಲ್ವೋ ಅಂತ ಕೇಳಿದ್ದಾರೆ. ಆ ನಾಲ್ಕನೇ ಮತ್ತೆ ಹೇಳ್ತಾರೆ ಏನು, ಅಂತಃಪ್ರಜ್ಞಾದಿಭ್ಯ ಅನ್ಯತ್ವೇ, ಆದಿಪದಾದ ಅಂತಃಪ್ರಜ್ಞಾದಿ ಅಂತಿದೆ ನೋಡಿ, ಆದಿಯೊಳಗೆ ಏನಾಗ್ತೀರಿ ಸ್ಥೂಲ ಬಹಿಷ್ಪ್ರಜ್ಞ ಅವೆಲ್ಲವನ್ನು ಹೊರತುಪಡಿಸಿ, ಹೌದಾ ನ ಅಂತಃಪ್ರಜ್ಞ ಅವಕ್ಕ ಅವನು ಅಂತಃಪ್ರಜ್ಞನಲ್ಲ ಅವನು ಬಹಿಷ್ಪ್ರಜ್ಞನಲ್ಲ ಇತ್ಯಾದಿ ಪ್ರತಿಷೇಧ ಅನರ್ಥಕ. ಇದು ವಿವರಿಸಿಬಿಟ್ರಿ ಇದು ಮುಗಿದಾಗ ಉಳಿದದ್ದು ಯಾವುದು ನಾಲ್ಕನೇ ಮತ್ತು ಅದನ್ನು ಯಾಕೆ ಹೇಳೋದು. ಅವನು ಲೈಮನ್ ಸೂಪರ್ವೈಸರ್ ಇದ್ದ, ಲೈಮನ್ ಎಲೆಕ್ಟ್ರಿಕಲ್ ಲೈಮನ್ ಸೂಪರ್ವೈಸರ್ ಇದ್ದಾನೆ. ಅವನು ಒಂದು ಕಾಲೋನಿಯಲ್ಲಿ ಲೈಟ್ ಹೋಗಿರ್ತದೆ, ಭಾರಿ ಮಳೆ ಆಗಿರ್ತದೆ. ಸರಿ, ಒಬ್ಬ ಅಸಿಸ್ಟೆಂಟ್ ಕರ್ಕೊಂಡು ಗುಂಡಿ ತೋಳಿ ಒಳಗಿರಿಸ್ತಾನೆ. ಅವ್ರು ಎಲ್ಲಿರಂಗಿಲ್ಲ, ಯಾರು ಯಾರು ನೋಡ್ತಾರೆ ಆ ಗುಂಡಿ ಅವನು ತುಂಬಿದಾನೆ. ಹೊರಗೆ ಬಂದ್ರೆ ಒಂದು ಕತಿ, ಒಳಗೆ ಇದ್ರೆ ಇನ್ನೊಂದು ಕತಿ, ಹೊರಗೆ ಹೋಗುದು ನನಗೆ ಕಳಿಸ್ತಾರೆ ಆ ಗುಂಡಿ ಒಳಗೆ ಹೋಗ್ತಾನೆ. ಅಲ್ಲಿ ನಾಲ್ಕು ವೈರ್ ಇಲ್ಲ, ಮೊದಲ ಅದು ಗ್ರೀನ್ ಚೆಕ್ ಮಾಡು ಅಂತಾನೆ. ಏನು ಗ್ರೀನ್ ಚೆಕ್ ಮಾಡ್ತಾನೆ, ಸರ್ ಗ್ರೀನ್ ವೈರ್ ಫ್ಯೂಸ್ ಆಗಿಲ್ಲ ಸರ್. ಓಕೆ ರೆಡ್ ಚೆಕ್ ಮಾಡು, ಅವ್ನು ಕೆಳಗಿಂದ ಹೇಳ್ತಾನೆ ಸರ್ ರೆಡ್ ವೈರ್ ಯೂಸ್ ಆಗಿಲ್ಲ ಅಂತ. ಆ ಬ್ಲೂ ಚೆಕ್ ಮಾಡು ಸರ್, ಬ್ಲೂ ವೈರ್ ಚೆಕ್ ಮಾಡಬೇಡ ಅಂತ, ಅದು ಯೂಸ್ ಆಗಿಲ್ಲ. ಏ ನಾಲ್ಕನೇದು ಮುಟ್ಟಿಬಿಟ್ಟು ಅದು ಮುಟ್ಬಿಡ, ನೀ ಏನು ಹೇಳೋದು ಸರ್. ನಾಲ್ಕರೊಳಗೆ ಮೂರು ಫ್ಯೂಸ್ ಆಗಿಲ್ಲ ಅಂದ್ರೆ ಒಂದು ಫ್ಯೂಸ್ ಆಗಿರ್ತೀನಿ. ನೀವೇನ್ ಹೇಳೋದು ಆತ್ಮ ಆಗಿರೋ ತುರ್ಯ ಅಂತೀರಿ? ಅವ್ರು ಮೂರಲ್ಲ ಮೂರಲ್ಲ ಅಂದ ಮೂರಲ್ಲ ಉಳಿದಿದ್ದು ಅದೇ ತುರ್ಯ. ನೀವೇನ್ ಹೇಳೋದು ಮತ್ತೆ ತುರ್ಯ ಜ್ಞಾನ ಕೊಡೋದೇ ಯಾಕೋ ನಿಮ್ ಮೆಥಡಾಲಜಿ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ಸದಾ ಮಾಡ್ತೀರಪ್ಪ ನಾನಂತ ಪ್ರತಿನಿತ್ಯಾದಿ ಪ್ರತಿಷೇಧ ಅನರ್ಥಕ, ಅದೇನು ಅರ್ಥನೇ ಇಲ್ಲ ಅಂತ ವಿಚಾರ ಮಾಡಿದ್ದಾದ್ರೆ ಉತ್ತರ ಕೊಡ್ತಾರೆ. ಸರ್ಪಾದಿ ವಿಕಲ್ಪ ಪ್ರತಿಷೇಧೇನೈವ ರಜ್ಜು ಸ್ವರೂಪ ಪ್ರತಿಪತ್ತಿವತ ಶ್ರೀ ಅವಸ್ಥಸ್ಯ ಇವ ಆತ್ಮನಃ ತುರ್ಯತ್ವೇನ ಪ್ರತಿಪಿಪಾದೈಷಿ ತತ್ವಾತ್. ಸರ್ಪಾದಿ ವಿಕಲ್ಪ ಪ್ರತಿಷೇಧೇನೈವ ಸರ್ಪ, ಸರ್ಪದ ಬಣ್ಣ, ಸರ್ಪದ ವಿಷ, ಸರ್ಪದ ಉದ್ದ, ಸರ್ಪದ ದಪ್ಪ, ಇವೆಲ್ಲ ಏನು ವಿಕಲ್ಪಗಳಿವೆಯೋ ಅಥವಾ ಸರ್ಪ ಬೆಳ್ಳಿ ಪುರುಷ ಮೃಗಜಲ ಆದಿ ಪದಾರ್ಥ ಅದನ್ನು ಹಾಕಬಹುದು ಇದನ್ನು ಹಾಕಬಹುದು. ಸೊ ವಿಕಲ್ಪ ಪ್ರತಿಷೇಧ ಏನಿದೆ ಇವುಗಳನ್ನ ಪ್ರತಿಷೇಧ ಮಾಡುವುದರಿಂದ, ಇವುಗಳನ್ನ ನೇತಿ ನೇತಿ ಮಾಡುವುದರಿಂದ, ಇವುಗಳನ್ನ ಬೇರ್ಪಡಿಸುವುದರಿಂದ ಹ್ಯಾಗ ಬೇರ್ಪಡಿಸ್ತೀರಿ? ಕಮಾನ್ ಬಿ ಪ್ರಾಕ್ಟಿಕಲ್. ಹ್ಯಾಗ ಬೇರ್ಪಡಿಸ್ತೀರಿ? ಆಬ್ಜೆಕ್ಟ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಸಬ್ಜೆಕ್ಟ್ ಅನಾಲಿಸಿಸ್. ಯಾವುದು ನನ್ನ ಅನುಭವಕ್ಕೆ ಬರ್ತದೆ ಅದು ನನ್ನ ಹೊರತುಪಡಿಸಿ ಬೇರೆ ಇರಲಿಕ್ಕೆ ಬೇಕು. ಇಟ್ ಇಸ್ ಸಿಂಪಲ್ ಬಟ್ ದಿಸ್ ಲಾಜಿಕ್ ಹ್ಯಾಸ್ ಅ ವೆರಿ ವೆರಿ ವೆರಿ ಗುಡ್ ಸ್ಟ್ರೆಂಥ್ ದಿಸ್ ಲಾಜಿಕ್. ಯಾವುದು ನನ್ನ ಅನುಭವಕ್ಕೆ ಬರ್ತದೆ ಅದು ನನ್ನ ಹೊರತುಪಡಿಸಿ ಬೇರೆ ಇರಲಿಕ್ಕೆ ಬೇಕು ಅಥವಾ ಅದನ್ನು ಹೊರತುಪಡಿಸಿ ನಾನು ಬೇರೆ ಇರಲಿಕ್ಕೆ ಬೇಕು. ಈ ಬಟ್ಟೆ ನನ್ನ ಅನುಭವಕ್ಕೆ ಬರ್ತದೆ, ನಿನ್ನೆ ಹರಿದಿದ್ದಲ್ಲ ಇವತ್ತು ಹರಿದಿದೆ, ನಿನ್ನೆ ರಿಪೇರಿ ಆಗಿದ್ದಲ್ಲ ಇವತ್ತು ರಿಪೇರಿ ಆಗಿದೆ, ಇದು ನನ್ನ ಅನುಭವಕ್ಕೆ ಬಂದಿದ್ದು. ಆದ್ದರಿಂದ ಬಟ್ಟೆ ನಾನಲ್ಲ. ಈ ಯಾವುದೇ ಪ್ರತಿಷೇಧ ಏನಿದೆಯೋ ಇದನ್ನು ಇದೇ ಪ್ರಕಾರ ಸಬ್ಜೆಕ್ಟ್ ಆಬ್ಜೆಕ್ಟ್ ಅನ್ನೋದು ಬೇರ್ಪಡಿಸ್ಕೊಳ್ಬೇಕು. ಸೊ ಇವು ಏನು ಅಜ್ಞಾನದಿಂದ ಕುಡ್ಕೊಂಡಾಗುತ್ತೆ. ಇದು ಬಟ್ಟೆ ನಾನು ಬೇರೆ ನಾನು ಮತ್ತು ಬಟ್ಟೆ ಇವು ಅಜ್ಞಾನದ ಕುಡ್ಕೊಂಡಿಲ್ಲ. ಹಾಲು ಸಕ್ಕರೆ ಅಂತ ಕುಡ್ಕೊಂಡು ಫಿಸಿಕಲಿ ಕುಡ್ಕೊಂಡಿಲ್ಲ. ಇವು ಅವಿವೇಕದಿಂದಾಗಿ ಕುಡ್ಕೊಂಡಿವೆ. ಭೌತಿಕವಾಗಿ ಎಲ್ಲಿ ಕುಡ್ಕೊಂಡಿದೆ? ನೀವು ಬಟ್ಟೆ ಕಸ್ಕೊಂಡು ಹೋಗ್ಬಿಟ್ರೆ ಕಸ್ಕೊಂಡು ಹೋಗ್ಬಿಟ್ರೆ ಅಷ್ಟೇ. ಈ ಬಟ್ಟೆ ನೀವು ಹರಿದಾಕಿದ್ರೆ ಅಂದ್ರೆ ನನ್ನನ್ನು ಹರಿದಾಕಿಲ್ಲಲ್ಲ. ಈ ಮಕ್ಕಳು ಆಟ ಆಡ್ತಾರೆ ಏನಲ್ಲ ಟಚ್ ಮೀ ಅಂತಾರೆ. ಅವ್ರು ಓಡ್ತಾರೆ, ಆ ಓಡ್ ಬಂದು ಮುಟ್ತಾರೆ ಔಟ್ ಅಂತಾರೆ. ಏನಂತಾರೆ ನಾನು ಏನು ಮುಟ್ಟಿದ್ರಿ? ನನ್ನ ಕೈ ಮುಟ್ಟಿದ್ರಿ? ನನ್ನ ತಲೆ ಮುಟ್ಟಿದ್ರಿ? ನನ್ನನ್ನು ಏನು ಮುಟ್ಟಿದ್ರಿ? ಅವನು ಬಮ್ಮನಕ ಮುಚ್ಚ ಕೇಳ್ತಾನ ಅವ್ನು ಪಾಠ ಮಾಡ್ತಾನೆ ಅಂತೇಳಿ ಏನು ಮಾಡ್ದ? ಲೈಟ್ ಆಗಿ ತಗೋಬೇಡ್ರಿ ಬ್ರಾಹ್ಮಣ ಹುಡುಗನು, ಭಾರಿ ಡೇಂಜರ್ಸ್. ಇವರು ಬಂದವನ ಪಾರ ಅಂತ ಹೊಡೆದ ಈಗ ಬೆನ್ನಿಗೆ. ಈಗ ನಾನು ಇಲ್ಲ ನಿರಾಕರಣೆ ಮಾಡೋದು ಅಂದ್ರೆ ಏನು? ಏ ನಿರಾಕರಣೆ ಮಾಡೋದು ಅಂತಂದ್ರೆ ಎರಡೂ ಇವೆ. ಇಲ್ಲಿ ಎರಡಿಲ್ಲ, ಆತ್ಮ ಒಂದಿದೆ. ಉದಾಹರಣೆ ಹೇಳ್ಬೇಕಂದ್ರೆ ಹ ಹಗ್ಗ ಒಂದಿದೆ, ಹಾವು ಒಂದು. ಅದು ಹಾವು ಇದ್ದದ್ದು ಇಲ್ಲದ್ದು ಅಂತ ಬರ್ತದೆ, ಇಲ್ಲದ್ದು. ಹಾಗಾದ್ರೆ ಇಲ್ಲದ್ದೊಂದು ಇದ್ದದ್ದೊಂದು ಎರಡನ್ನು ಸೇರಿಸಿ ಇಲ್ಲದ್ದು ಇದ್ದದ್ದಾಗಿದೆ, ಇದ್ದದ್ದು ಎಲ್ಲೋ ಹೋಗಿದೆ. ಈ ಟೈಪ್ ಏನ್ ಕಾಂಪಿಟೇಷನ್ ಆಗಿದೆ, ಇದನ್ನು ಬೇರ್ಪಡಿಸೋದು ಹೇಗೆ? ಇವು ಎರಡು ಬೆರ್ತವಲ್ಲ, ಇವೆರಡು ಒಂದಕ್ಕೊಂದು ಕೂಡ್ಕೊಂಡಿವೆ ಅಲ್ಲ, ಇದು ಅವಿವೇಕದಿಂದ ಕೂಡ್ಕೊಂಡಿದ್ದೇ ವಿನಃ ಫಿಸಿಕಲಿ ಅಲ್ಲ. ಯಾವುದು ಅವಿವೇಕದಿಂದ ಆಗಿದೆಯೋ ಅದನ್ನು ವಿವೇಕದಿಂದಲೇ ಬೇರ್ಪಡಿಸಿ. ಏನು ವಿವೇಕ? ಸಬ್ಜೆಕ್ಟ್ ಆಬ್ಜೆಕ್ಟ್ ಅಲ್ಲಿಸ್ ಒನ್ ಆಫ್ ದಿ ಮೆಥಡ್ಸ್. ಒನ್ ಆಫ್ ದಿ ಮೆಥಡ್ಸ್ ಏನಂದ್ರೆ ಸಬ್ಜೆಕ್ಟ್ ಆಬ್ಜೆಕ್ಟ್. ವಿಕಾರಗಳೆಲ್ಲ ಅನುಭವಕ್ಕೆ ಬರ್ತಾವೆ, ಆತನ ವಿಕಾರಗೊಳ್ಳುವುದು ಯಾವುದು? ನಾನಲ್ಲ. ನಾಮರೂಪಗಳು ಅನುಭವಕ್ಕೆ ಬರ್ತಾವೆ, ಆತನ ನಾಮರೂಪಗಳು ಅನುಭವಕ್ಕೆ ಬಂದಂತಹ ನಾಮರೂಪಗಳು ನಾನಲ್ಲ. ಭಾವನೆಗಳು ಅನಿಸಿಕೆಗಳು ಇವೆಲ್ಲವೂ ನಮ್ಮ ಅರಿವಿಗೆ ಒಳಪಡ್ತವೆ, ಆದ್ರೆ ನಾವು ಯಾರು? ನಾನಲ್ಲ. ಇದು ಒಂದು ರೀತಿಯ, ಇದು ಸುಲಭವಾಗಿ ಮಾಡಿಬಿಡ್ತೇವೆ. ಘಟ ಅನುಭವದ ಘಟ ನಾನಲ್ಲ, ಬಟ್ಟೆ ಅನ್ನೋದು ಘಟ್ಟ ಬಟ್ಟೆ ನಾನಲ್ಲ, ಮಠ ಅನ್ನೋದ ಮಠ ನಾನಲ್ಲ, ಪಟ ಅನುಭವದ ಪಟ ನಾನಲ್ಲ, ಘಟ ಪಟ ಮಠಗಳು ನಾನಲ್ಲ. ಆದ್ರೆ ಸರಿ ಇಲ್ಲ, ಅವುಗಳನ್ನ ಬೇರ್ಪಡಿಸೋದು ಸುಲಭ, ಭಾರಿ ವಿವೇಕ ಬೇಕಾಗಿಲ್ಲ, 5% ವಿವೇಕ ಇದ್ರೆ ಸಾಕು. ಆದ್ರೆ ಇಲ್ಲಿ 100% ವಿವೇಕ ಬೇಕಿದೆ. ಈಗ ಇದ್ದದ್ದೊಂದು ಇಲ್ಲದ್ದೊಂದು ಎರಡು ಸೇರ್ಕೊಂಡಾಗಿ ಅದರ ಪರಿಣಾಮ ಏನು? ಇಲ್ಲದೇ ಇದ್ದದ್ದು ಇದ್ದದ್ದಾಗದೆ ಇದ್ದದ್ದು ಇಲ್ಲವಾಗುತ್ತೆ. ಇದನ್ನು ಬೇರ್ಪಡಿಸೋದು ಭಾರಿ ಕಷ್ಟ. ಹೀಗಾಗಿ ಪುನಃ ಪುನಃ ಶ್ರವಣ, ಪುನಃ ಪುನಃ ಅದೇ ವಿಚಾರದ ಮನನ, ಅನುಭವ ಸಹಿತವಾಗಿ, ತರ್ಕ ಸಹಿತವಾಗಿ, ನ್ಯಾಯ ಸಹಿತವಾಗಿ, ಶಾಸ್ತ್ರ ಸಮ್ಮತವಾಗಿ, ಪ್ರಮಾಣಬದ್ಧವಾಗಿ. ನಮಗೆಲ್ಲರ ಅರ್ಥ ಮಾಡುವ ಸಮಸ್ಯೆ ಆಯ್ತು ಕೂಡ ಪ್ರಮಾಣ ಹುಡುಕ್ಬೇಕು, ಆ ಪ್ರಮಾಣದ ಸಹಾಯ ತಗೋಬೇಕು, ನಿಶ್ಚಯ ಮಾಡಬೇಕು. ಹೀಗೆ ಇವನು ನಾಂತಪ್ರಜ್ಞೆ ನ ಬಹಿಷ್ಪ್ರಜ್ಞೆ ಅನ್ನುವ ಶಬ್ದಗಳಿಂದ ಏನು ನೀವು ಬೇರ್ಪಡಿಸಿ ಬೇರ್ಪಡಿಸಿ ಹೋಗ್ತಾ ಇರುವಾಗು ಬೇರ್ಪಡಿಸಿ ಬೇರ್ಪಡಿಸಿ ಇವನು ಹೀಗೆ ಅಂತ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರ ಅವಶ್ಯಕತೆ ಇಲ್ಲ ಅಂದಾಗ ಹೇಳ್ತಾರೆ, ಸರ್ಪಾದಿ ವಿಕಲ್ಪ ಪ್ರತಿಷೇಧೇನೈವ ರಜ್ಜು ಸರ್ಪ ಪ್ರತಿಪತ್ತಿವತ್ ತ್ರೀ ಅವಸ್ಥಸೇವ. ಈ ಮೂರು ಅವಸ್ಥೆಗಳೇನಿವೆಯೋ ಆತ್ಮನಃ ತುರಿಯತ್ವೇನ ಪ್ರತಿಪಿಪಾದಯಿಸಿ ತತ್ವಾತ. ನೋಡು, ನೀನು ವಿಶ್ವ ಸ್ಥೂಲಭುಕ ಜಾಗೃತಾವಸ್ಥಾ ಇದನ್ನ ಪ್ರತಿಷೇಧ ಮಾಡದೆ ಹೋದಲ್ಲಿ, ಕೇಳ್ಕೊಳ್ಳಿ, ಇದನ್ನ ಪ್ರತಿಷೇಧ ಮಾಡದೆ ಹೋದಲ್ಲಿ ಆ ಅವಸ್ಥೆಯೇ ನಾನಾಗಿ. ಇಲ್ಲಿ ಪ್ರಾಬ್ಲಮ್ ಬಂದಿರೋದು, ಇದು ನೀವು ಸೂಕ್ಷ್ಮ ಗುರುತಿಸಲಿ, ಏನು ನಾನಾಗಿದ್ದೆ ಇದು ಪ್ರಾಬ್ಲಮ್ ಅಲ್ಲ. ನನ್ನ ತಂದೆ ಆಗಿದ್ದೇನೆ, ಫೈನ್, ನೋ ಪ್ರಾಬ್ಲಮ್. ನಾನು ಚಿಕ್ಕಪ್ಪ ಆಗಿದ್ದೇನೆ, ಫೈನ್. ನನ್ನ ಹಸ್ಬೆಂಡ್ ಆಗಿದ್ದೇನೆ, ನೋ ಪ್ರಾಬ್ಲಮ್. ನನ್ನ ವೈಫ್ ಆಗಿದ್ದೇನೆ, ಏನು ಪ್ರಾಬ್ಲಮ್ ಇಲ್ಲ. ನಾನು ಬಡವನಿದ್ದೇನೆ, ಓಕೆ ಫೈನ್. ನಾನು ಹೇಗಿರ್ತೇನೆ ಹಾಗಿರ್ತೇನೆ, ನಾನು ವ್ಯಾಪಾರ ಮಾಡ್ತೇನೆ, ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಏನಿದೆ ಅಂದರೆ, ಏನು ನಾ ಇದ್ದೇನೆ ಅದು ನನ್ನನ್ನು ಸಹಿಸಲಿಕ್ಕಾಗುತ್ತೆ. ದುಃಖಿ ನಾನಿದ್ದೇನೆ, ಫೈನ್. ವಿತ್ ದುಃಖ ಆರ್ ಯು ಹ್ಯಾಪಿ? ಅವನಂತಾನೆ, ಮತ್ತೆ ಇನ್ನೇನು ಮಾಡೋ ಸಮಯ ಇರ್ಬೇಕಲ್ಲ, ಅದಕ್ಕೆ ನಾನು ಇರ್ತಾ ಇರ್ತೀನಿ. ಇದಕ್ಕೆ ಅನಿವಾರ್ಯತೆ ಅಂತ ಕರೀತಾರೆ. ಅನ್ವಿಲ್ಲಿಂಗ್ಲಿ ಆರ್ ಯು ಅನ್ಹ್ಯಾಪಿ, ಆರ್ ಯು ಬೀಯಿಂಗ್ ಅನ್ಹ್ಯಾಪಿ, ಬೀಯಿಂಗ್ ಅನ್ಹ್ಯಾಪಿ ಆರ್ ಯು ವಿಲ್ಲಿಂಗ್ಲಿ ಆರ್ ಅನ್ವಿಲ್ಲಿಂಗ್ಲಿ ಅನ್ಹ್ಯಾಪಿ ಅನ್ವಿಲ್ಲಿಂಗ್. ಎಷ್ಟೇ ನಾವು ನಭಿನಗ್ತಾ ಇದ್ರು ಕೂಡ ಒಳಗಡೆ ಉಪಹಾರ I'm not okay. Everything okay? But I am not okay. Family okay, bank okay, even our health and worry. Modi is stand down. It's all wonderful. Everything okay? But I am not okay. I am not okay. Choosally nintru illa. ಎ.ಟಿ.ಎಂ ಎಲ್ಲ ಎ.ಟಿ.ಎಂ ಕ್ಲೋಸ್. ಐ ಆಮ್ ಓಕೆ ಬಟ್ ಐ ಆಮ್ ನಾಟ್ ಓಕೆ. ಎಲ್ಲರೂ ಮನೆ ಬರೋಷ್ಟು ಅದಕ್ಕೆ ನೋಡಿಗೆ ನಗ್ತೀವಿ. ಏನ್ರಿ ಹೇಗಿದ್ರಿ ಚೆನ್ನಾಗಿ? ಮತ್ತೊಂದು ರೌಂಡ್ ಹೋಗ್ಬಂದು ಕೇಳಿ ಮಧ್ಯಾಹ್ನ ಊಟಕ್ಕೆ ಟೈಮ್ ಹೇಗಿದ್ರ ಚೆನ್ನಾಗಿ? ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ಟೈಮ್ ಅಂತ ಕೇಳಿದ್ರು ಹೇಗಿದ್ರಿ ಚೆನ್ನಾಗಿ? ಡಿನ್ನರ್ ಟೈಮ್ ಕೇಳಬಾರ್ದಾಗಿದೆ. ಮತ್ತು ಅವ್ರನ್ನ ಕೇಳಿರಿ ಹೇಗಿದ್ರು ಏ ಬೆಳಗಿನಿಂದ ಆಯ್ತಲ್ಲ ಏನ್ರಿ ಚೆನ್ನಾಗಿರಿ ಚೆನ್ನಾಗಿ? ನಿಮ್ಗೇನು ಗೊತ್ತು ಬೆಳಗಿನಿಂದ ಎಲ್ಲ ವಾಂತಿ ಆಗ್ತದೆ ವಾ. ಮತ್ತೆ ಅವ್ನು ಚೆನ್ನಾಗಿದ್ದೀನಿ ಅಂತ ನನ್ನಂತ ಹೇಳಿದ್ದೆಲ್ಲ ಏನಾಯ್ತದು? ದಗ್ಸೋದಲ್ಲ ಇದ್ದೀವಿ. ಪ್ರತಿಯೊಬ್ಬ ಜೀವನ ಹೀಗೆ ಸಮಯ ತಗೊಳ್ಳೋದು. ಹೊರಗೆ ಸೆಟ್ರೇಟ್ ಆಗೋ ಪ್ರಯತ್ನ ಮಾಡ್ತಾನೆ, ಒಳಗೆ ಅನಿಸಕ್ತಿ ಹೊರಗೆ ಸುಖ ಇದ್ದಂತ ತೋರಿಸ್ತೀವಿ, ಒಳಗಡೆ ಪ್ರತಿಯೊಬ್ಬರು ದುಃಖಿ. ಹೀಗಾಗಿ ಈ ಪ್ರತಿಷೇಧ ಮಾಡೋದು ಇದೆಯಲ್ಲ, ಇದನ್ನು ನೇತಿ ನೇತಿ ವಿರುದ್ಧ ಗುಣಗಳನ್ನು ಬೇರ್ಪಡಿಸೋದು ಏನಿದೆಯಲ್ಲ, ಬಹಳ ಕಷ್ಟ ಆಗ್ತದೆ ನಮಗೆ. ಈ ಬಟ್ಟೆ ಬೇರ್ಪಡಿಸ್ಬಿಡ್ಬೋದು, ನನ್ನ ಶರ್ಟ್, ನನ್ನ ಪೆನ್ನು, ನನ್ನ ಚೈನು, ನನ್ನ ಉಂಗುರ ಬೇರ್ಪಡಿಸ್ಬಿಡ್ಬೋದು, ನಾನು ದುಃಖಿ ಬೇರ್ಪಡಿಸಿ. ಅಲ್ಲ ಅದು ಅಂಟ್ಕೊಂಡ್ಬಿಟ್ಟು ಈಗಿನ ವೇದಾಂತ ಪ್ರಕ್ರಿಯೆ ಇಸ್ ನಾಟ್ ಜೋಕ್. ಇದೊಂದು ಹಾಸ್ಯಾಸ್ಪದ ವಿಷಯ ಅಲ್ಲ, ಇದು ತುಂಬ ಸೀರಿಯಸ್ ವಿಷಯ. ಏನಂದ್ರೆ ಬೆಳಗಿನ ಸಮಯ ನನಗೆ ಬೇಸರಾಗಬಾರ್ದು ಅಂತ ಆರೋಗ್ಯ ಸ್ವಲ್ಪ ಈ ಬೆಳಗಿನ ಸಮಯದಲ್ಲಿ ಬೇಸರಾಯ್ತು ಅಂದ್ರೆ ಉಪನ್ಯಾಸ ಅಂತ ಕೇಳಿಸೋದಿಲ್ಲ ಇದು ಒಂದಿತ್ತ. ಈಗ ಬೇಸಾಗೋ ಶುರು ಆಗ್ಬಿಡ್ತದೆ. ಎರಡನೇ ದಿನದಲ್ಲಿ ಹೋಲ್ ಡೇ ಯು ಹ್ಯಾವ್ ಟು ಫೇಸ್ ದಟ್. ಹ್ಯಾಕ್ ಬೇರ್ಪಡಿಸೋದು? ಶಾಸ್ತ್ರ ವಿಕಾರಕ್ಕೆ ಒಳಪಡುವುದು ನಾನಲ್ಲ, ನಾಮರೂಪಗಳ ಅನುಭವಕ್ಕೆ ಒಳಪಡುವುದು ನಾನಲ್ಲ, ಭಾವನೆಗಳಿಗೆ ಒಳಪಡುವಂಥದ್ದು ನಾನಲ್ಲ, ಬುದ್ಧಿಗೆ ಒಳಪಡುವಂಥದ್ದು ನಾನಲ್ಲ, ಪ್ರಾಣಕ್ಕೆ ಒಳಪಡುವಂಥದ್ದು ನಾನಲ್ಲ. ಏತಮನ್ನಮಯಮಾತ್ಮಾನಮುಪಸಂಕ್ರಾಮತಿ, ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಾಮತಿ, ಏತಂ ಮನೋಮಯಮಾತ್ಮಾನಮುಪಸಂಕ್ರಾಮತಿ, ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಾಮತಿ. ಒಂದೊಂದು ಒಂದೊಂದು ಒಂದನ್ನು ಬೇರ್ಪಡಿಸಿ ಬೇರ್ಪಡಿಸಿ ಹೇಗೆ ನೋಡಬೇಕು? ವಿತ್ ಲಾಜಿಕ್ ಭಾಷೆಯಲ್ಲಿ ಶಂಕರಾಚಾರ್ಯರು ಲಾಜಿಕ್ ಸಹಿತವಾಗಿ ಅವರು ವಿವರಿಸ್ತಾರೋ ಹಾಗೆ ವಿವರಿಸುವ ಅವಶ್ಯಕತೆ ಇಲ್ಲ. ಏಕೆಂತಂದರೆ ಅವನು ಸಹಜವಾಗಿ ನಾವು ಬೇರ್ಪಡಿಸಿದ್ದಾರೆ ಆತ್ಮನೇ ಆಗಿರ್ತಾನೆ ಅಂತಂದರೆ ಇಲ್ಲ, ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅವಶ್ಯಕತೆ ಯಾಕಿದೆ ಅಂತಂದರೆ ಸರ್ಪಾದಿ ವಿಕಲ್ಪ ಪ್ರತಿಷೇಧೇನೈವ ರಜ್ಜು ಸ್ವರೂಪ ಪ್ರತಿಪತ್ತಿವದ ತ್ರಿ ಅವಸ್ಥಸ್ಯೇವ ಆತ್ಮನಃ ತುರಿಯತ್ವೇನ ಪ್ರತಿಪ್ರದಾಯಿಸಲ್ಪಟ್ಟಾತ. ಆದ್ದರಿಂದ ಏನ್ಮಾಡ್ತದೆ? ಎಲ್ಲ ಬೇರ್ಪಡಿಸಿದ ನಂತರ ಒಂದು ಶಬ್ದನ ಪ್ರಯೋಗ ಮಾಡ್ತದೆ. ಹಾ, ನೀನು ಸಮಾಧಾನಕ್ಕೆ ಹೇಳ್ತಾ ಇದ್ದೀನಿ, ಅದು ಹೇಳೋ ಅವಶ್ಯಕತೆ ಕೂಡ ಇಲ್ಲ. ಎಲ್ಲ ಬೇರ್ಪಡಿಸಿದ ನಂತರ ಒಂದು ಶಬ್ದವನ್ನು ಹೇಳ್ತದೆ, ತತ್ ತ್ವಂ ಅಸಿ. ಯಾವ ಪೂರ್ಣತ್ವನ್ನ ಪರಿಪೂರ್ಣತೆ ನೀವು ಹುಡುಕ್ತಾ ಇದ್ದೀಯ. ಯಾವ ಇನ್ಕಂಪ್ಲೀಟ್ನೆಸ್ ನಿನಗೆ ನೋವುಂಟು ಮಾಡ್ತಾ ಇದ್ದು, ಆ ನೋವನ್ನು ಕಳ್ಕೊಳ್ಳಿಕ್ಕಾಗಿ ಯಾವ ಕಂಪ್ಲೀಟ್ನೆಸ್ ಅನ್ನು ಹುಡುಕ್ತಾ ಇದ್ದೀಯ, ಅದು ನಿನ್ನ ಬಿಟ್ಟು ಬೇರೆ ಇಲ್ಲ. ಯಾಕಂದ್ರೆ ಬೇರೆ ಎಲ್ಲ ನೋಡಿದ್ವಿ ನಾವೀಗ, ಬೇರೆ ಇಲ್ಲ, ಅದು ನೀನೇ ಆಗಿದೆಯ. ತತ್ ಯದಿ ತ್ರಿ ಅವಸ್ಥಾತ್ಮ ವಿಲಕ್ಷಣ ತುರಿಯಂ ಅನ್ಯತ್ ತತ್ ಪ್ರತಿಪತ್ತಿದ್ವಾರ ಅಭಾವಾತ್ ಶಾಸ್ತ್ರ ಉಪದೇಶ ಅನರ್ಥಕ್ಯಂ ಶೂನ್ಯತಾ ಪ್ರತಿಪತ್ತಿರುವ. ಇನ್ನು ಹೇಳ್ಕೋ, ವಿಶ್ವ ತುರಿಯನನ್ನ ಹೊರತುಪಡಿಸಿರುವಂತಹ ಪ್ರಥಮ ಅವಸ್ಥ. ನನ್ನ ಶಬ್ದ ಸರಿ ಕೇಳ್ಕೋ, ವಿಶ್ವ ತುರಿಯನನ್ನ ಹೊರತುಪಡಿಸಿರುವಂತಹ ಪ್ರಥಮ ಪಾದ, ತುರಿಯನನ್ನ ಹೊರತುಪಡಿಸಿರುವಂತಹ ದ್ವಿತೀಯ ಪಾದ, ತುರಿಯನನ್ನ ಹೊರತುಪಡಿಸಿರುವಂತಹ ತೃತೀಯ ಪಾದ ಅಂತ ಆಗಿದ್ದರೆ, ವಿಶ್ವ ಇದು ತುರಿಯ ಅನ್ನುವಂಥ ಒಂದು ನಾಲ್ಕನೇ ಪಾದ ಇನ್ನು ಬೇರೆನೆ ಅಂತ ಆಗಿದ್ದರೆ ಮೋಕ್ಷ ಪಡೆದ ಮೌಲ್ಯ ಅರ್ಥ ಇಲ್ಲ ಹೇಳೋ ಮಾತು. ಅಲ್ಲ ಹೊರತುಪಡಿಸಿ ತುರಿಯನನ್ನು ಹೊರತುಪಡಿಸಿ ವಿಶ್ವನು ಮೋಕ್ಷಕ್ಕಾಗಿ ಪ್ರಯತ್ನ ಮಾಡಲು ಸಾಧ್ಯವೇ? ತುರಿಯನನ್ನು ಹೊರತುಪಡಿಸಿ ಕರೆಂಟ್ ಇಲ್ಲದೆ ಅದರ ಬಲ್ಬ್ ಉರಿತಾ ಇದೆ, ಸತ್ತರೆ ಇಲ್ಲ, ಅದು ಬಲ್ಬ್ ಉರಿತಾ ಇರಬೇಕಾದ್ರೆ ಕರೆಂಟ್. ತುರಿಯನನ್ನ ಹೊರತುಪಡಿಸಿ ಈ ಮೂರು ಅವಸ್ಥೆಗಳು ಸ್ವತಂತ್ರವಾಗಿ ಇವೆ ಅಂತ ಆಗಿದ್ದರೆ ಮೋಕ್ಷಕ್ಕಾಗಿ ಪ್ರಯತ್ನಿಸೋರು ಯಾರು? ಮೋಕ್ಷಕ್ಕಾಗಿ ಪ್ರಯತ್ನಿಸೋರು ಯಾರು? ಯಾರು ಇಲ್ಲ ಅಲ್ವಾ? ಮೋಕ್ಷ ಪ್ರಯತ್ನಕ್ಕೆ ಫಲ ಆದರೂ ಹೇಗೆ ಸಿಗುತ್ತದೆ? ಹೇಗೆ ಸಿಗ್ತದೆ ಮೋಕ್ಷ? ಮೋಕ್ಷ ಅಪೇಕ್ಷೆ ಮಾಡಿ ಮಾಡಲಿಕ್ಕೆ ಅಲ್ಲಿ ಯಾರಿಲ್ಲ. ಈಗ ತುರ್ಯನೇ ಇಲ್ಲ ಅಂದಮೇಲೆ ವಿಶ್ರಾಮ ಇಲ್ಲ, ತೈತಸ ಇಲ್ಲ, ಪ್ರಾಜ್ಞಾನೆ ಇಲ್ಲ. ಮೂರು ಪಿಗೆದ್ರೆ ಸಂಘಾತಾತ್ಮ ಜೀವಾತ್ಮ, ಈ ಜೀವಾತ್ಮನಿಗೆ ಬಂಧನಗಳಿಂದ ಕಳಿಸ್ಕೊಂಡು ಅತೃಪ್ತ ಭಾವದಿಂದ ಕಳಿಸ್ಕೊಂಡು ಅವನು ತೃಪ್ತನಾಗಬೇಕು, ಆನಂದಿತನಾಗಬೇಕು ಅನ್ನೋದು ಇವನ ಪ್ರಯತ್ನ. ಅದನ್ನು ಮೋಕ್ಷ ಅಂತ ಶಾಸ್ತ್ರ ಒಂದು ರೀತಿಯಲ್ಲಿ ತಿಳಿಸಿದೆ. ಯಾರು ಪ್ರಯತ್ನಿಸಬೇಕು ಮೋಕ್ಷಕ್ಕೆ? ಜೀವಾತ್ಮ. ಈಗ ಜೀವಾತ್ಮ ಆತ್ಮನ ಹೊರತುಪಡಿಸಿ ಜೀವಾತ್ಮನು ಆತ್ಮ ಸಹಿತವಾದ ಜೀವಾತ್ಮ. ನಿಮ್ಗೆ ಹೇಳಿಕೆ ಪ್ರಕಾರ ಆತ್ಮ ಅನ್ನೋದು ನಾಲ್ಕನೇದ್ದು ಬೇರೆ ಅಂತ ಆಗಿದ್ದಾದ್ರೆ, ಇವ್ರು ಮೂರು ಬೇರೆ ಅಂತ ಆಗಿದ್ದಾದ್ರೆ ಮೋಕ್ಷವನ್ನು ಬಯಸೋರು ಯಾರು? ಮೋಕ್ಷವನ್ನು ಬಯಸೋರು ಏನು ಅಂದರೆ ಉಪದೇಶ ಅನರ್ಥಕ್ಯ, ಗುರುಗಳು ಇಲ್ಲ, ಆಗಮ ಪ್ರಮಾಣ ಅದಂತೂ ಇಲ್ಲೇ ಇಲ್ಲ, ಶಾಸ್ತ್ರಗಳು ಅನವಶ್ಯಕ. ಅಲ್ಟಿಮೇಟ್ಲಿ ಏನು? ತುರಿಯ ಶೂನ್ಯನಾಗುತ್ತಾನೆ. ತುರಿಯ ಏನಾಗುತ್ತ ಈಗ? ಶೂನ್ಯ. ಶಾಸ್ತ್ರ ಉಪದೇಶ ಅನರ್ಥಕ್ಯಂ ಶೂನ್ಯತಾ ಪ್ರತಿಪತ್ತಿರುವ. ಗೊತ್ತಾಯ್ತಾ? ಶೂನ್ಯತಾ ಆಪತ್ತಿರುವ, ಶೂನ್ಯದ ಪ್ರವೇಶವಾಗುತ್ತದೆ ಅಂದರೆ ಆತ್ಮ ಶೂನ್ಯ. ಆತ್ಮ ಶೂನ್ಯ ಅನ್ನೋದು ಪ್ರಾಬ್ಲಮ್ ಬಗೆಯದು. ಆತ್ಮ ಶೂನ್ಯ, ಆಮೇಲೆ ಪ್ರಯತ್ನ ಶೂನ್ಯ, ಹೀಗಾಗಿ ಗುರು ಶಿಷ್ಯ ಸಂವಾದ ಶೂನ್ಯ. ನೋ ಭಗವದ್ಗೀತಾ ವಾಚೆ, ನೋ ಭಗವಾನ್ ವಾಚೆ, ನೋ ಅರ್ಜುನ ವಾಚೆ, ಹೇಗಿದ್ದಿದ್ದೆಲ್ಲ ಕಲ್ಪನಾ ಕೂಡ ಮಾಡಲಿಕ್ಕಾಗುವುದಿಲ್ಲ. ರಜ್ಜುರಿವ ಸರ್ಪಾದಿಭಿಃ ಕಲ್ಪ್ಯಮಾನಾಃ ಅವನು ಯಾವ ಕೋತಿ ಬಂದು ಕೂತ್ಕೊಂಡ, ಏನ್ ಮಾಡ್ದಿ ನೀ ಹೆಂಗ್ ಮಾಡ್ತೀಯ ನೀನು ಯುವಕ ನೀನು ಇರೋ ನನ್ ಬಾಲ್ಯಾವಸ್ಥ ನೀ ಅಲ್ಲಿ ಇದ್ರೆ ಹೆಂಗ್ ಮಾಡ್ತೀನಿ ಅದೇ ಅಲ್ಲಿದ್ದವನು ನೀನೇ ಇದಕ್ಕಂತರ ಜಿಜ್ಞಾಸ ಅದೇ ಆತ್ಮಾವಲೋಕನದಿಂದ ನಾವು ಜಿಜ್ಞಾಸ ಮಾಡೋದಕ್ಕೂ ವಿಷಯ ರೂಪದಲ್ಲಿ ಜಿಜ್ಞಾಸ ಮಾಡೋದಕ್ಕೂ ಬಹಳ ವ್ಯತ್ಯಾಸ. ಇದು ಯಾವ ಕಂಪನಿ? ಇದು ಸ್ಯಾಮ್ಸ್. ಓಕೆ, ಈಗ ಇದು ಏನೇನು ಕಾನ್ಫಿಗರೇಷನ್ ಇದೆ? ಓಕೆ, ಅದೇ ಕೊಟ್ಟು ಇದೀಗ ಆಬ್ಜೆಕ್ಟಿವ್ ಅನಾಲಿಸಿಸ್ ಅಂತ. ಹೌದಾ? ಈಗ ನಾನು ದುಃಖಿ, ಇದು ಆಬ್ಜೆಕ್ಟಿವ್ ಏನು ಸಬ್ಜೆಕ್ಟಿವ್? ಇದನ್ನ ಅನಲೈಸ್ ಮಾಡೋದು ಯಾರು? ಇದನ್ನ ಯಾರು ಅನಲೈಸ್ ಮಾಡ್ತಾರೆ? ಸೈಕಿಯಾಟ್ರಿಸ್ಟ್ ಇದ್ದಾರೆ ಸಾಮ್, ಥೆರಪಿಸ್ಟ್ ಇದ್ದಾರೆ, ಸೈಕಿಯಾಟ್ರಿಸ್ಟ್ ಇದ್ದಾರೆ, ಅವರೆಲ್ಲ ಮಾಡ್ತಾರೆ, ನಾನೇನ್ ಮಾಡ್ಬೇಕಾಗಿಲ್ಲ. ಅವರು ಮಾಡಿದರು ಕೊನೆಗೆ ಮತ್ತೆ ನಾನೇ ಮಾಡ್ಬೇಕು. ಹೇಳ, ಹೊರಗೆ ಬರುವವರು ಯಾರು? ಈ ಹುಚ್ಚಿನಿಂದ ಹೊರಬರುವವರು ಯಾರು? ಹುಚ್ಚಿನಿಂದ ಹೊರಬರುವವರು ಹುಚ್ಚದ ಹುಚ್ಚದ ಆಸ್ಪತ್ರೆ ಡಾಕ್ಟರ್ ಅಲ್ಲ. ಇನ್ಫ್ಯಾಕ್ಟ್ ಹೊರಗೆ ತಂದು ಅವನೇ ಹುಚ್ಚನಾದ್ರು ಆಗಿ ಹುಚ್ಚಿನಿಂದ ಹೊರಬರೋ ನಾನು. ಹಾಗೆ ನನ್ನ ಬಂಧನವನ್ನು ನಾನೇ ಉಂಟು ಮಾಡಿಕೊಂಡು ಆ ಬಂಧನದಿಂದ ಹೊರಗೆ ಬರಬೇಕಾದವರು ಯಾರು ಅಲ್ಲ, ನಾನೇ. ನಿನಗೆ ನೀತಿ ನೀತಿಯಿಂದ ಒಂದು ಸಲ ನೀನು ಹೊರಬರ್ಲಿಕ್ಕಾಗಲ್ಲ, ಇನ್ನೊಂದು ಸಲ ಮಾಡು, ಮತ್ತೊಂದು ಸಲ ಮಾಡು, ಇನ್ನೊಂದು ಸಲ ಮಾಡು. ಆದರೆ ಎಲ್ಲೆಲ್ಲಿ ವಿಶ್ವ ಇದ್ದಾನೆ, ಎಲ್ಲೆಲ್ಲಿ ಕೆಲಸ ಇದ್ದಾನೆ, ಎಲ್ಲೆಲ್ಲಿ ಪ್ರಾರ್ಥನೆ ಇದ್ದಾನೆ, ಅಲ್ಲಿ ತಿಳಿಯಲಿದ್ದಾನೆ. ಹೀಗಾಗಿ ಪ್ರತಿಷೇಧ ಮಾಡಲೇಬೇಕು. ಈ ವಿಶ್ವ ಇದ್ದಾನಲ್ಲೋ ಇಲ್ಲಿ, ಯಾಕಂದರೆ ತುರಿಯನು ಇದೆ, ಇಬ್ಬರಂತೆ ಇರಲಿಕ್ಕಾಗುವುದಿಲ್ಲ. ಹಾಗೆ ಆ ತುರಿಯನು ಅವನು ತುರಿಯನೋ ಇಲ್ಲಿ ವಿಶ್ವನೋ? ಅವ ನೀವಂತ ವಿಶ್ವನೇ. ವಿಶ್ವನೇ ಅಂದರೆ ಅವನಿಗೆ ಬದಲಾವಣೆಗಳಲ್ಲಿ ಅವನು ತೇರಿ ಹೋಗಿಬಿಟ್ಟ. ಬದಲಾವಣೆ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಎನಿ ಚೇಂಜ್, ಹಿ ಹ್ಯಾಸ್ ನೋ ವೇ ಟು ಎಕ್ಸ್ಪೀರಿಯನ್ಸ್. ನಾನು ನೋಡುವವನು, ನೀ ನೋಡುವವನು, ನೀ ಕೇಳುವವನು ಅಲ್ಲಿಗೆ ಸಾಧ್ಯವೇ ಇಲ್ಲ. ಈ ಅರ್ಥ, ಈ ಎಕ್ಸಾಂಪಲ್ ಅರ್ಥ ಆಗ್ತದ? ನಾನು ನೋಡುವವನು, ನೀನು ಯಾರಪ್ಪ? ಇದರ್ಥ ನಿನ್ನ ನೇಚರ್ ನೋಡುವುದು, ಅದೇ ನಿನ್ನ ಸಹಜತೆ. ನೋಡುವಿಕೆಯೇ ನಿನ್ನ ಸಹಜತೆ. ಇಲ್ಲ ಸ್ವಾಮೀಜಿ, ಹಾಗೇನಿಲ್ಲ. ನಾವು ನಿನ್ನ ನೋಡ್ತಾನೆ ಇದ್ದೀನಿ, ನಾವು ಕೇಳ್ತಾನೆ. ಇನ್ನು ಮತ್ತೆ ನಾವು ಮುಂದೆ ಹೋಗ್ತೀವಿ, ಮತ್ತೆ ಅನಲೈಸ್ ಮಾಡ್ತೀವಿ. ನೀ ಕೇಳುವಾಗ ನೋಡುದಿಲ್ಲ, ನೋಡುವಾಗ ಕೇಳುವ. ಅಟ್ ಎ ಗಿವನ್ ಟೈಮ್ ಒಂದ್ ಮನಸ್ಸಿನಲ್ಲಿ ಒಂದೇ ಚಟುವಟಿಕೆ ನಡೀತದೆ, ಎರಡು ಚಟುವಟಿಕೆ ನಡೀತದೆ. ನೋಡ್ತಾ ಇದ್ದಾಗ ನೀ ಕೇಳಿಸ್ಕೊತಾ ಇರಲ್ಲ, ಕೇಳಿಸ್ಕೊತಾ ಇದ್ದಾಗ ನೋಡ್ತಾ ಇರಲ್ಲ. ಬಹಳ ಸೂಕ್ಷ್ಮ ಇದು, ಬಹಳ ಸೂಕ್ಷ್ಮ. ಅಭ್ಯಾಸ ಮಾಡಬೇಕಿಲ್ಲ, ಸತತವಾಗಿ ಸತತವಾಗಿ ಇದನ್ನ ಮನನ ಮಾಡಬೇಕು. ಅಷ್ಟು ಸುಲಭವಾಗಿ ಕ್ಯಾಚ್ ಆಗುವುದಿಲ್ಲ. ಒಂದೊಂದು ಸ್ವತಂತ್ರ ಇದು, ಒಂದಕ್ಕೊಂದು ಮಿಕ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನೋಡಿ, ಮಗು ಅಡ್ಡ ಬರ್ತದೆ, ಮೋಟರ್ ಬೈಕ್ ಸ್ಟಾಪ್ ಮಾಡ್ತೀವಿ, ಟೂ ವೀಲರ್ ಸ್ಟಾರ್ಟ್ ಮಾಡ್ತೀವಿ, ಮಗು ಚಕ್ಕದ ಅಡ್ಡ ಬರ್ತದೆ. ಆಕ್ಷನ್ ಏನು? ಬೈಕ್ ನಿಂತ್ಕೊಂಡು ಸಾರಿ, ಆ ಬೈಕ್ ನಿಲ್ಲಲಿಕ್ಕೆ ಎಷ್ಟೆಲ್ಲ ಕೆಲಸ ಆಗುತ್ತೆ. ಒಂದು ಸೆಕೆಂಡ್ ಹಾರ್ನ್ ಆಗಿರ್ತದೆ, ಎಕ್ಸಿಡೆಂಟ್ ಡೌನ್ ಆಗಿರ್ತದೆ, ಕ್ಲಚ್ ಆಪರೇಟ್ ಆಗಿರ್ತದೆ, ಗೇರ್ ಆಪರೇಟ್ ಆಗಿರ್ತದೆ, ಎಕ್ಸಿಡೆಂಟ್ ಡೌನ್ ಆಗಿರ್ತದೆ, ಕಾಲು ತೆಗೆದು ಕೆಲ ಹಚ್ಚಿರ್ತೀವಿ. ಇಷ್ಟೂ ಕೆಲಸ ಸ್ವತಂತ್ರವಾಗೋ ಇನ್ನು ಇವು ಎಲ್ಲ ಮಿಕ್ಸ್ ಆಗೋದು. ಕ್ಲಚ್ ಬೇರೆ, ಬ್ರೇಕ್ ಬೇರೆ, ಏನ್ರಿ ಎಲ್ಲ ಬೇರೆ ಬೇರೆ. ಆದ್ರೆ ಒಂದು ಸೆಕೆಂಡ್ ಬೈಕ್ ನಿಲ್ಲಿಸಿದ್ರೆ ಹೇಳ್ರಿ, ಮಗು ಮೇಲೆ ಹಾದೆ ಬಂದಿದ್ದು ಬೈಕ್ ನಿಲ್ಲಿಸಿಬಿಟ್ಟ. ಒಂದ ಯೂನಿಟ್ ಆಫ್ ಆಕ್ಷನ್ ಅಲ್ಲ, ಒಳಗೆ ಇಷ್ಟು. ಹಾಗೆ ಕೇಳುವಾಗ ನೋಡೋಂಗಿಲ್ಲ, ನೋಡುವಾಗ ರುಚಿ ಅಂದ್ರೆ ಅದಕ್ಕೆ ನೋಡಿ ರುಚಿ ರುಚಿಯನ್ನು ರುಚಿಯನ್ನು ನೋಡ್ಬೇಕಾದ್ರೆ ಕಣ್ಮಿಸ್ತಾರೆ. ಚಿತ್ರ ಸಂಗೀತ ಭಜನೆ ಹಾಡುವಾಗ ಈ ಬಂದಿರ ಗಿಜ್ಜ ಎಲ್ಲ ಇಂಡಿಪೆಂಡೆಂಟ್ ಆಗಿ ಒಂದೊಂದು ಒಂದೊಂದು ಒಂದೊಂದು ಇನ್ನು ಮಿಕ್ಸ್ ಮಾಡಿ ಬರುವುದು. ಅದನ್ನು ಇಲ್ಲಾಗ್ತೇನೋ ಇಷ್ಟೂ ಮಾಡಬೇಕಾದ್ರೆ ಇವೆಲ್ಲವನ್ನು ಸ್ವತಂತ್ರವಾಗಿ ಅನುಭವಿಸುವುದು, ಸ್ವತಂತ್ರವಾಗಿ ಹ್ಯಾಂಗ್ ಮಾಡುವ ಒಂದು ಬೇರೆ ಇರಬೇಕು ಅಂತ ಆಯ್ತು. ಆ ಬೇರೆ ಇದ್ದವನ್ನು ನೋಡುವವನೋ ಇಲ್ಲ ಕೇಳುವವನೋ? ಹಾಗಾದ್ರೆ ನೋಡುವಿಕೆ ಕೇಳುವಿಕೆ ಜರುಗೆ ಇಲ್ವಾ? ನೋಡುವಿಕೆ ಕೇಳುವಿಕೆ ಜರುಗಿದೆ, ಅದರಲ್ಲಿರುವುದು ಆತ್ಮನೇ. ಆದ್ರೆ ಆತ್ಮನಿಗೂ ಎಲ್ಲರೂ ಸೇರಿಲ್ಲ. ಹೇಗೋ ಹಾಗೆ ಈ ವಿಶ್ವ ಕೈಸಪ್ರಾಜ್ಞರು ನಾನೇ, ನಾನು ಮೂರು ಎಂದು ನಾನೇ ಇದ್ದಾಗಿ ಕೂಡ ಈ ಮೂರು ನನಗೆ ಸೇರಿಲ್ಲ. ನಾನು ಮೂರನ್ನು ಬಿಟ್ಕೊಟ್ಟು ಇದು ಒಂದೇ ಈಗ ತಿಳಿತು ಅಂತ ಅಂದ್ಕೊಂಡಿರಲ್ಲ. ಇದೇ ವಿಚಾರ ಒಂದು 10 ಸಲ ಕೇಳು, ಒಂದು 100 ಸಲ ಕೇಳು. ನಾನು ಬೇರೆ ಅನ್ನೋದು ಗಟ್ಟಿ ಆಗೋ ತನಕ ತಚ್ಚಿಂತನ ನೀವ್ ಹೆಂಗ್ ಹೇಳ್ತೀರ ಹಂಗ ನಮ್ಗೆ ಹೇಳಿಕ್ಕೆ ಯಾವಾಗ ಬರ್ತದೆ? ಪ್ರತಿಯೊಬ್ಬರಿಗೂ ಬರ್ತದೆ. ಅದಕ್ಕಿರ್ಬೇಕಾದ ತಪಸ್ ಇಷ್ಟೇ, ಸ್ಮಾಲ್ ತಪಸ್. ಏನು? ಅದನ್ನ ಮಾತಾಡು, ಅದನ್ನ ಹೇಳು, ಅದನ್ನ ಓದು, ಅದನ್ನ ಅಂತ ಸ್ವಾಮಿ. ನೀವು ಹಂಗ ವೆರಿ ಸಿಂಪಲ್. ನಮ್ದು ಹಂಗಲ್ಲ ಸ್ವಾಮಿ, ಇದು ಇದು ಇರಲಿ, ಅದು ಇನ್ನೇನೇನೇನೋ ಇದೆಯಲ್ಲ ಅದು ಇರಲಿ. ಹಾಗಾದ್ರಿ ನೀವು ಏನು ತಿಪ್ಪರ್ಲಾಗವ್ರಿ ಆಗಲ್ಲ. ಇಟ್ ಡಸಂಟ್ ವರ್ಕ್. ಜಸ್ಟ್ ಎಂಜಾಯ್ ದಿಸ್ ಶ್ರವಣ ಮನನ. ಆಯ್ತಾ? ರಜ್ಜುಲಿವ ಸರ್ಪಾದಿ ವಿಕಲ್ಪಿಮಾನ ಸ್ಥಾನತ್ರಯೇಪಿ ಆತ್ಮ. ಮೂರು ಸ್ಥಾನಗಳಲ್ಲಿ ಯಾರಿದ್ದಾರೆ? ಆತ್ಮ. ಒಬ್ಬನ ಇಬ್ಬನ ಏಕ ಏವ ಆತ್ಮ. ಇದನ್ನ ಹೇಗೆ ನಾವು ಬೇರ್ಪಡಿಸ್ಬೇಕು? ಅಂತಃಪ್ರಜ್ಞಾದಿತ್ವೇನ ವಿಕಲ್ಪತೆ. ಅವನು ಅಂತಃಪ್ರಜ್ಞಾ ಬಹಿಷ್ಪೃತ್ಯನಾಗಿ ಅವನು ಕಲ್ಪಿಸಲ್ಪಟ್ಟಿದ್ದಾನೆ ವಿಶ್ವ ಕೈಸಾಪ್ರಾಜ್ಞನಾಗಿ. ತದಾ ಅಂತಃಪ್ರಜ್ಞಾದಿತ್ವ ಪ್ರತಿಷೇಧ, ಅದನ್ನ ನಿರಾಕರಿಸಿ, ಪ್ರತಿಷೇಧ ನಿರಾಕರಿಸಿ, ವಿಜ್ಞಾನ ಪ್ರಮಾಣ ಸಮಕಾಲಮೇವ ಆತ್ಮನೇ. ಯಾವಾಗ ಜ್ಞಾನವು ಸ್ಪಷ್ಟವಾಗುತ್ತದೋ ಆ ಜ್ಞಾನದ ಸಮಕಾಲದಲ್ಲಿಯೇ ಎಲ್ಲವೂ ಹೊರಟು. ನಾನು ಹ್ಯಾಪಿ ಬರ್ತ್ಡೇ ಜನ್ಮಿಸಿದ್ದೇನೆ ಅದು ಇದು ಎಲ್ಲರೂ ಹೊರಟೋಗ್ಬಿಡ್ತವೆ. ಯಾವ ಯಾವೂ ಉಳಿಯೋದಿಲ್ಲ, ಸುಮ್ಮನೆ. ತದಾ ಅಂತಃಪ್ರಜ್ಞಾನ ಪ್ರಮಾಣ ಸಂಕಾಲಮೇವ ಆತ್ಮನೇ. ಏನೇನು ಎಲ್ಲ ಅನರ್ಥ ಪ್ರಪಂಚ, ಅನರ್ಥ ಪ್ರಪಂಚ. ಹ್ಯಾಪಿ ಬರ್ತ್ಡೇ ಅದ ನೋಡ್ರಿ, ಅದಂತ ಅನರ್ಥ ಪ್ರಪಂಚ. ನೆಹರು ಹೇಳ್ತಿದ್ರಂತೆ, ಏನ್ ಹೇಳ್ತಿದ್ರು? ನನ್ ದುಃಖ ಆಗಿದೆ ಅಂತಿದ್ರಂತೆ ಬರ್ತ್ಡೇ ದಿವಸ. ಯಾಕಂತ ಹೇಳ್ತಾನೆ, ಯಾರು ಮಾತಾಡ್ತಾರೆ, ಕೋಟ್ ಮಾಡ್ತಾರೆ, ಯಾಕಂದ್ರೆ ನಿಮಗೆ ಬಹಳ ದುಃಖ ಆಗಿದೆ, ಯಾಕಂದ್ರೆ ಇನ್ನು ಬರೀ 4 ವರ್ಷ ಉಂಟಲ್ಲ. ಬರ್ತಡೇ ಬರ್ತಡೇ ಆದಂಗೆ ಆದಂಗೆ ನಿಮ್ದು ಆಯುಷ್ ಕಡಿಮೆ ಆಗೋದಿಲ್ಲ. ಮತ್ತೆ ಅದು ಸುಖದ ವಿಷಯ, ದುಃಖದ ವಿಷಯ. ಅಂತ ಏನು ಹೇಳ್ತಿದ್ರು ಅಂತೆ. ಅದಕ್ಕೆ ನಾವು ಅದನ್ನು ಲಕ್ಷ ತಗೊಂಡಿದ್ದಾದ್ರೆ ಅನರ್ಥ ಪ್ರಪಂಚ ನಿವೃತ್ತಿ ಲಕ್ಷಣ ಫಲಂ ಪರಿಸಮಾಪ್ತಂ ಇತಿ ತುರಿಯ ಅಧಿಗಮೇ ಪ್ರಮಾಣಾಂತರಂ ಸಾಧನಾಂತರಂ ವಾ ನ ನಿತ್ಯಂ. ಇದನ್ನ ಈ ಪ್ರಮಾಣಾಂತರ, ಈ ಆಗಮ ಪ್ರಮಾಣ, ಶಾಸ್ತ್ರ ಪ್ರಮಾಣವನ್ನು ಹೊರತುಪಡಿಸಿ ಬೇರೆ ಮತ್ತಾವ ಸಾಧನೆಗಳಿಂದಲೂ ಕೂಡ ಇನ್ ಅಸಿಸ್ಟೆಂಟ್ ಸಾಧನ, ಅಸೋಸಿಯೇಟೆಡ್ ಸಾಧನ, ಕಾಂಪ್ರಮೈಸ್ಡ್ ಸಾಧನ ಅಂತೆಲ್ಲ ಅವರಿವು. ಯೋಗಾಸನ ಕಾಂಪ್ರಮೈಸ್ಡ್ ಸಾಧನ, ಅಸೋಸಿಯೇಟೆಡ್ ಸಾಧನ, ಪ್ರಾಣಾಯಾಮ ಅಸೋಸಿಯೇಟೆಡ್ ಸಾಧನ, ಚಕ್ರಾದಿಗಳು ಇದಕ್ಕೆ ಯಾವ ಸಾಧನ ಅಂತ ಹೇಳಿ ಹೋಗಿ. ಸೊ ಇವನ್ನೆಲ್ಲ ಸೇರಿಸ್ತಾರೆ. ಸಹಕಾರಿ ಸಾಧನ, ಸರ್ಕಾರಿ ಅಲ್ಲ, ಚಕ್ರಾದಿಗಳು ಇವು ಸಹಕಾರಿ ಸಾಧನ. ಯಾಕಂದ್ರೆ ನಿನ್ಗೆ ಆತ್ಮಜ್ಞಾನ ಎಷ್ಟೆಷ್ಟಾಗಿದೆ ಅಂತ ಸಹಕಾರ ಮಾಡ್ಬೋದು. ಸೊ ಮೂಲಾಧಾರಕ್ಕೆ ಯು ಆರ್ ಝೀರೋ. ಸ್ವಲ್ಪ ಮ್ಯಾಲೆ ಹೇಳಿದಂತೆ ನನಗೆ ಗೊತ್ತಿರ್ತದೆ, ನನಗೆ ಗೊತ್ತಿರೋ ಮ್ಯಾಲೆ ಹೇಳಿದಂತೆ ಅಂತಂದ್ರೆ ಇಲ್ಲಿ ಬಂದಾಗ ಸಂಪೂರ್ಣ ಜ್ಞಾನ ಆಗಿರ್ತಾನೆ. ಹುಬ್ಬಳ್ಳಿಗೆ ಒಬ್ಬ ಬಂದಿದ್ದೆ, ಒಂದು ಒಂದು ರುದ್ರಾಕ್ಷಿ ಇತ್ತು. ಆ ರುದ್ರಾಕ್ಷಿಗೆ ಒಂದು ಸಾರ ಸ್ವಾಮಿ ಪುನಃ ಹಳೇ ಸುದ್ದಿ ಏನು 40 ವರ್ಷ ಇದ್ದಾಳೆ ಕೊಟ್ರೆ ಅವಳು 40 ವರ್ಷ ಅಂದ್ರೆ ಅವಾಗಿನ ಅವಳ ಯಂಗ್ಸ್ಟರ್ಸ್ ಕಾಲೇಜ್, ಜಸ್ಟ್ ಕಾಲೇಜ್ ಯಂಗ್ಸ್ಟರ್ಸ್. ಸೊ ಯಾರ್ಯಾರ ಚಕ್ರ ಎಲ್ಲೆಲ್ಲಿ ಹೋಗಿದೆ ನಾನು ಚೆಕ್ ಮಾಡಿ ಹೇಳ್ತೀನಿ. ಯಾರಿಗೆ ಚೆಕ್ ಮಾಡ್ಬೇಕು ಹೇಳಿ? ಕೈ ಒಂದು 200-300 ಜನ ಕೂತಿದ್ವಿ. ಯಾರು ಕೈ ಎತ್ತಿಲ್ಲ, ಇದೇ ಬರೆ ಕೆಟ್ಟುಬಿಟ್ಟಿನ ಯಾರು ಮಾಡಂಗಿಲ್ಲ ಅಂದ್ರೆ ಮಜನ ಕೈ ಎತ್ಬಿಟ್ಟೆ. ಬಾ ಅಂದ್ರೆ ಟೇಬಲ್ ಮೇಲೆ ಹಿಂಗೆ ಮಲಗಿಸಿದ್ರು, ಡಬ್ಬ ಡಪ್ಪ ಮಲಗಿಸಿ ಡಬ್ಬ ಮಲಗಿಸಿ ಮುಗಿಸಿ ಕಾಲಿ ಕಾದ ಹೆಂಗೆ ಮಾಡಿದ್ರು ಆಮೇಲೆ ಅದು ಹೇಳಿದ್ರು. ಅದು ಈ ಸ್ಪೈನಲ್ ಕಾರ್ಡ್ ಹಿಂಗೆ ಹಿಂಗೆ ಹಾಕಿದ್ರೆ ಅದು ಅದು ಚಕ್ರ ಮೇಲೆ ಹೋಗಿದೆ ಅಂತ, ಹಿಂಗೆ ಹಿಂಗೆ ಹಾಕಂದ್ರೆ ಕೂಡ ಅದು ನಿಂತದ ಅಂತ. ಸೊ ಅದು ಪ್ರಾರಂಭಕ್ಕೆ ಹಿಂಗೆ ಹಿಂಗೆ ಆಗಬೇಕು. ಇದು ಯಾವ ಇದು ಯಾವ ಸಾಧನ? ಸರ್ಕಾರಿ ಸಾಧನ. ಆಲ್ ಜಸ್ಟ್ ಯೂಸ್ ಟೆಲ್ಲಿಂಗ್ ಯು. ಇದೆಲ್ಲ ಅನುಭವಿಸುತ್ತಿದ್ದೇನೆ, ಏನೂ ಆಗ್ತಿಲ್ಲ ನೋಡಿ. ನನಗೆ ಕಾಯ್ದುಕೊಂಡ್ರೆ ನಾನು ಅನುಭವಿಸುತ್ತಿದ್ದೇನೆ. ನಾನಂತ ಇದು ಇದು ಇದು ನೀರ್ ಹೇಳೋದೊಂದು ನೋಡಿ, ತೆಂಗಿನಕಾಯಿ ಒಳಗೆ ಈಗ ಅನ್ಕೊಂಡ ಹೋಗ್ತಾರೆ ಅದು ನೀರೆಲ್ಲ ಕಟ್ ಬಂದೀಗ ಎಲ್ಲ ಬೋಗಸ್, ಎಲ್ಲ ಬೋಗಸ್. ಏನೇನೋ ಆಗ್ತದ ನೋಡಿ, ನಾನು ಹೇಳ್ಬೇಕು. ಒಳಗೆ ನೀರಿರ್ತದ, ಎದ್ರೊಳಗೆ ತೆಂಗಿನಕಾಯಿ ಒಳಗೆ ನೀರಿರ್ತದೆ. ಆ ನೀರು ಅಲ್ಗಾಡ್ತದೆ, ಅದು ಯಾವಾಗ ಒಂದ್ ಕಡೆ ಬರ್ತದೆ ಆವಾಗ ಅದು ನೀರು. ಅದಕ್ಕೆ ಅವ್ರು ಯಾರು ಬಂದು ನಮಗೆ ತೆಂಗಿನಕಾಯಿ ಕೊಟ್ರೆ ನಾವು ನೋಡಿರೋದು ಅಂತೇಳಿ ನೀರು ಒಣಗಿಸ್ಕೊಡ್ಬೇಕು. ಎಲ್ಲ ಬರೀ ಇರ್ತವೆ. ನಾನು ಸುಮ್ಮನೆ ನಮ್ಮಲ್ಲಿ ಬಂದಿದ್ರ ನಾನು ಅಜ್ಜ ಸ್ವಾಮೀಜಿಗೆ ಆವಾಗ ಈ 30 ವರ್ಷ ಇದ್ದೆ. ಅಜ್ಜ ಸ್ವಾಮೀಜಿಗೆ ಮಮ್ಮಜ್ಜಿ ನೀವ್ಯಾಕೆ ಮಾಡ್ಬೋದು, ನೀವು ಆಗ್ತದೆ ನಿಮ್ದು ಕೈ ಭಾರಿ ಆಸ್ಪಿಸಿಸ್ ಅದ ಆಗ್ತದೆ ಮಾಡಿ. ಇಂಥದ್ದೆಲ್ಲ ನನ್ನ ಕಡೆಗೆ ಆಗೋದಲ್ಲ, ಆಗುದಿಲ್ಲ ಆಗುದಿಲ್ಲ ಅನ್ನೋರಿಗೆ ಮೊದಲಾಗ್ತದೆ. ನೀವು ಇಟ್ಕೊಂಡು ಹೇಳ್ತೀನಿ ಪಾಪ ಇಟ್ಕೊಂಡ್ರು. ಅದು ಒಂದು ಯಾರು ಮುಂದ ಕಡೆ ಹಿಂಗ ಹೇ ಆಗಿಟ್ಟದ್ರಿ ಅಂದ್ರೆ ಹಾಗಾದ್ರೆ ನಿಮ್ಮ ಕೈಯೊಳಗೆ ಈ ನೀರು ಸಂಶೋಧನಾ ಆಸ್ಪಿಸಿಸ್ ಇದ್ರೆ ಅದನ್ನು ನೀವು ಇಟ್ಕೊಳ್ಳಿ. ಆ ಪ್ರಶ್ನೆ ಇದೆ ಯಾವ್ರ ಕರೆದ್ರು ಇವ್ರ ಕರೆದ್ರು ಕರಿಯಾರು ಕರೆಯೋದ ಮಮ್ಮಜ್ಜಿ ನಮ್ಮನ್ನು ನೋಡ್ಬೋದ್ರಿ ನಮ್ಮನ್ನು ನೋಡ್ಬೋದು ಏನೇ ಇಲ್ಲ. ಎಲ್ಲ ನೀತಿ ನೀತಿ ಮಾಡಿ ನಾನು ಹೇಳ್ತೀನಿ. ಯಾವ ಸರ್ಕಾರಿ ಸಾಧನ ಇಲ್ಲ, ಸರ್ಕಾರಿ ಸಾಧನ ಇರೋದು ಒಂದೇ. ಅದಕ್ಕೆ ಭಾಳ ಚಂದ ಹೇಳಿದ್ದಾರೆ ಈ ವಾಕ್ಯವನ್ನು, ನೀವು ಅಂಡರ್ಲೈನ್ ಮಾಡ್ಕೊಳ್ರಿ. ಏನು ಅಂತಂದ್ರೆ, ಯಾವುದೇ ಪ್ರಕಾರವಾದ ಸಾಧನಾಂತರಂ ವಾ ನ ಮೃಗ್ಯಂ, ನೆವರ್ ಗೋ ಇನ್ ಸರ್ಚ್ ಆಫ್ ಎನಿ ಅದರ್ ಸಾಧನ ಎಕ್ಸೆಪ್ಟ್ ಶ್ರವಣ ಮನನ ಫಾರ್ ದಿ ಮೋಕ್ಷ. ಯು ಕ್ಯಾನ್ ಜಸ್ಟ್ ಪುಟ್ ಒನ್ ವರ್ಡ್ ಬಟ್ ಫಾರ್ ಹೆಲ್ತ್ ವೈಸ್ ಓಕೆ, ಯು ವಾಂಟ್ ಪ್ರಾಣಾಯಾಮ ಡು ಇಟ್, ಫಾರ್ ಹೆಲ್ತ್ ವೈಸ್ ಯು ವಾಂಟ್ ಯೋಗಾಸನ ಡು ಇಟ್, ಡೋಂಟ್ ಬ್ರಿಂಗ್ ದಿಸ್ ಮೋಕ್ಷ ಇನ್ ಟು ಇಟ್, ಡೋಂಟ್ ಬ್ರಿಂಗ್ ಇಟ್, ದಟ್ ಈಸ್ ನಾಟ್ ದ ಸಬ್ಜೆಕ್ಟ್, ಇಟ್ಸ್ ದ ಸಬ್ಜೆಕ್ಟ್ ಆಫ್ ನಾಲೆಡ್ಜ್. ಜ್ಞಾನೇನ ಯೋಗ ಕೈವಲ್ಯ, ಜ್ಞಾನ ದೇವ ಕಲ್ವಿಮ, ಈ ಜ್ಞಾನದಲ್ಲಿಯೇ ಮುಕ್ತಿ ಇದೆ. ಆಶಕ್ಕಾಗಿ ಈ ವಾಕ್ಯ ಹಿಂಗೆ ಬರಬೇಕಾದ್ರೆ ಎಷ್ಟು ಕಾನ್ಫಿಡೆನ್ಸ್ ಇರಬೇಕು ಗೊತ್ತ ನಿಮಗೆ? ಬಿಕಾಸ್ ಹೀ ಇಸ್ ರೆಪ್ರೆಸೆಂಟೇಟಿವ್ ಹೋಲ್ ವೇದಾಸ್ ವೆನ್ ಹಿ ಸೇಸ್ ದಟ್ ಅಗೇನ್ಸ್ಟ್ ಸಾಧನಾಸ್. ಅದು ಭಕ್ತಿ ಯುಗ ಇರಲಿ, ಅದು ಯೋಗಾಸನ ಇರಲಿ, ಕರ್ಮಯೋಗ ಇರಲಿ, ಯಾವ ಯೋಗವೇ ಇರಲಿ, ಆ ಯೋಗದ ವಿರೋಧಿಗಳನ್ನ ಅವ ಮೋಕ್ಷಕ್ಕೆ ಸಾಕ್ಷಾತ್ ಸಾಧನ ಜ್ಞಾನ ಮಾತ್ರ ಮೋಕ್ಷ.